ಅಂಶ ದಾಖಲಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಗರಿಷ್ಠ 28 ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಮೂಲಕ ಸ್ಥಳೀಯರಿಗೆ ಉದ್ಯೋಗಾವಕಾಶದ ಗುರಿ, ಸಚಿವ ವಿಸೋಮಣ್ಣ. ರಾಜ್ಯದಲ್ಲಿ ಇಲ್ಲಿಯ ತನಕ ದಾಖಲೆಯ ಒಟ್ಟು 6 ಕೋಟಿ ಡೋಸ್ ಲಸಿಕೆ ನೀಡಿಕೆ, ಡಾ ಕೆ ಸುಧಾಕರ್. 100 ಪೊಲೀಸ್ ಠಾಣೆಗಳ ಕಟ್ಟಡ ಆಧುನೀಕರಣಕ್ಕೆ 200 ಕೋಟಿ ರೂಪಾಯಿ ಅನುದಾನ, ಜೆಸಿ ಮಾಧುಸ್ವಾಮಿ. ರಾಜ್ಯದಲ್ಲಿನ ರಸ್ತೆಗಳ ದುರಸ್ತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಕೆ, ಸಿಸಿ ಪಾಟೀಲ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರ್ ಇದರ್ ಇದರ್ ಹಮ್ ಬೋಲ್ ರಹ ಹೈ ತೇರೆ ಬೀಜು ಕಾ ಕುತಲಾ ಬೋಲ್ ರಹಾ ಹೈ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग। अरे अब पहली वाली बात कहा, परम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज कल जैविक खेती शुरू करूँगा। माटी से प्रेम की परंपरा है परंपरागत खेती। ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಯಲ್ಲಾಪುರದ ಕೊಡಸೆಯ ನಾಗರಾಜ್ ಎಸ್ ಕೈಟ್ಕರ್. ಈಗ ನಮ್ಮ ಜೊತೆಯಲ್ಲಿ ನಾಗರಾಜ್ ಎಸ್ ಕೈಟ್ಕರ್ ಅವರಿದ್ದಾರೆ. ಯಲ್ಲಾಪುರ ತಾಲೂಕಿನ ಕೊಡಸೆ ಗ್ರಾಮದವರು, ಸಮಗ್ರ ಕೃಷಿ ಮಾಡ್ತಾರೆ. ನಾಗರಾಜ್, ಎಷ್ಟು ವರ್ಷದಿಂದ ಕೃಷಿಯಲ್ಲಿ? ಸರ್ ನಮಸ್ಕಾರ. ನಾವು ಈಗ ಕೃಷಿಯಿಂದ ನಮ್ಮ ಅಜ್ಜ ತಂದೆಯವರ ಕಾಲದಿಂದಾನು ಕೃಷಿ ಮಾಡ್ತಾ ಇದ್ದೇವೆ ಸರ್. 2004 ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೆಕೆಂಡ್ PUC ಮುಗಿದ ನಂತರ ನಾನು ಈ ನಮ್ಮ ಊರಿನ ನಮ್ದೇನು ಕೃಷಿ ಉಂಟು ಈ ದಂಧೆಯಲ್ಲಿ ಮುಳುಗಿದ್ದೇನೆ. ಪ್ರಾರಂಭದಲ್ಲಿ ನಮ್ಮ ಕೃಷಿ ಅಂದ್ರೆ ನಮ್ಗೆ ಬಹಳ ಕಷ್ಟ ಇತ್ತು, ಆರ್ಥಿಕವಾಗಿ ಬಹಳ ಕಷ್ಟದಾಯಕ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಾವು ಏನು ಈ ಕೃಷಿಯಲ್ಲಿ ತೊಡಗಿ ಇವತ್ತು ಏನೋ ಒಂದು ಅಲ್ಪ ಮಟ್ಟಿ ತೃಪ್ತಿಕರ ಅಂತೂ ರೈತ ಅಭಿದಂಧೆಯಲ್ಲಿ ಇಲ್ಲ. ಆದ್ರೂ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಗ್ರ ಕೃಷಿ ಕಬ್ಬಿರಬಹುದು, ಅಡಿಕೆ ಇರಬಹುದು, ಬಾಳೆ ಇರಬಹುದು, ಕಡೆಗೆ ಭತ್ತ ಇರಬಹುದು, ಕಡೆಗೆ ಅದ್ರ ಜೊತೆಯಲ್ಲಿ ಹೈನುಗಾರಿಕೆ, ಇದನ್ನು ಅಷ್ಟು ಸೇರಿಸಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ತೃಪ್ತಿಕರವಾದ ಜೀವನವನ್ನು ಮಾಡ್ತಾ ಇದ್ದೇವೆ. ಬಹಳ ಕಷ್ಟ ಇತ್ತು ಅಂದ್ರಲ್ಲ ನಿಮ್ ತಂದೆಯವ್ರ ಕಾಲದಲ್ಲಿ ಅಥವಾ ಹೇಗೆ? ಸರ್ ನಮ್ದು ಆವಾಗ ಪೂರ್ತಿ ಅಡಿಕೆ ತೋಟ ಹೇಳಿ ವಿಶೇಷ ಇಲ್ಲ ಆಗಿತ್ತು, ನೀರಿನ ಸಮಸ್ಯೆ ಇತ್ತು. ಅದಕ್ಕಾಗಿ ಯಾವುದೇ ಬೆಳೆ ಮಾಡಬೇಕಾದ್ರೂ ನೀರಿನ ವ್ಯವಸ್ಥೆ ಬೇಕು. ನೀರು ಇಲ್ಲದೆ ಇರೋದ್ರಿಂದ ಯಾವುದೇ ಬೆಳೆ ಮಾಡಿದ್ರು ಅದು ಪೂರ್ತಿ ಆಗುದಿಲ್ಲ ಆಗಿತ್ತು. ಪೂರ್ತಿ ನಮ್ದು 6 ಎಕರೆ ಹೊಲನೇ ಇತ್ತು. ಈಗ ಹೊಲ ಭತ್ತ ಕೃಷಿ ಅಂತೂ ಎಷ್ಟು ಲಾಭದಾಯಕ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಇಲ್ಲಿನ ಈ ವಾತಾವರಣಕ್ಕೆ, ಈ ಕೂಲಿ ವೆಚ್ಚಕ್ಕೆ, ಮತ್ತೆ ನಮ್ದು ಏನಾಗಿದೆ ಸರ್ ತಗ್ಗಿನ ಪ್ರದೇಶ ಆಗಿದ್ದಕ್ಕೆ ಪ್ರತಿ ವರ್ಷನೂ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಒಂದ 15-20 ದಿವಸಗಟ್ಟಲೆ ನೀರು ತುಂಬಿರ್ತದೆ ಹೊಲಕ್ಕೆ. ಅದಕ್ಕಾಗಿ ಯಾವ ಬೆಳೆ ಮಾಡಿದ್ರು ಅಷ್ಟು ಭತ್ತ ಮಾಡಿದ್ರು ಹಾಳಾಗುದೇ ಹೆಚ್ಚು. ನಾವು ಹಾಳಾಗಿರುವಂತ ಕೃಷಿ ಇಲಾಖೆ ಇರಬಹುದು, ಯಾವುದೇ ಒಂದು ದಿನ ಇಲಾಖೆ ತಿಳಿಸಿದ್ರು ಕೂಡ ಸೂಕ್ತವಾದ ಪರಿಹಾರ ಸಿಗಲಿಲ್ಲ. ಅದಕ್ಕಾಗಿ ಬಹಳ ಕಷ್ಟದಾಯಕ ಆಗಿತ್ತು. ನಾವು ಅದಕ್ಕಾಗಿ ಈಗ ಏನ್ ಮಾಡಿದ್ದೇವೆ, ನಮ್ಮಿಂದ ಆದಷ್ಟು ಅದನ್ನ ಲೆವೆಲ್ ಮಾಡುವುದಿರಬಹುದು, ಗುಡ್ಡಗಾಡು ಇದ್ದದನ್ನ ತಗ್ಗಲ್ಲಿ ಮಣ್ಣು ಹಾಕಿ ಇವಟ್ಟು ಸ್ವಲ್ಪ ಪೂರ್ತಿ ಆಗದೆ ಇದ್ರು ಸ್ವಲ್ಪ ಈ ಒಂದು ಸರ್ಕಾರದ ಯೋಜನೆ ಇದು ಸಾಲ ಸೌಲಭ್ಯವನ್ನು ಪಡ್ಕೊಂಡು ಮುಚ್ಚುವಂತ ವ್ಯವಸ್ಥೆ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ತೃಪ್ತಿಕರವಾಗಿ ಇದ್ದೇವೆ. ಸರ್ಕಾರದ ಯಾವ ಯೋಜನೆ ಅಡಿಯೊಳಗೆ ಈ ರೀತಿಯಾಗಿ ಸಾಲ ಸೌಲಭ್ಯ ಮಾಡಿಕೊಂಡು ಸರಿಯಾಗಿ ಹೊಲವನ್ನ ಸಮತಟ್ಟಾಗಿ ಮಾಡ್ಕೊಳ್ಳೋದು, ನೀರು ನಿಲ್ಲೋಗಿ ಮಾಡ್ಕೊಳ್ಳೋದು, ಯಾವ ಯೋಜನೆಗಳು ಮಾಡಿದ್ರೆ ಇದನ್ನೆಲ್ಲ? ಸರ್ಕಾರದ ಕೃಷಿ ಅಭಿವೃದ್ಧಿ, ಭೂ ಅಭಿವೃದ್ಧಿ, ಕಡೆಗೆ ಕೊಳವೆ ಬಾವಿಯನ್ನು ಕೊರಿಸೋದು, ಕೊಳವೆ ಬಾವಿ ಸಾಲ ಹೇಳಿ ಸಿಗ್ತದೆ, ಈ PLD ಬ್ಯಾಂಕ್ ಇರಬಹುದು, ಸಿಂಡಿಕೇಟ್ ಬ್ಯಾಂಕ್ ಇರಬಹುದು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಲ್ಲೂ ಕೂಡ ನಾವು ಮುಂಚೆ ಒಂದು ಲೋನ್ ಅನ್ನು ತೆಗೆದುಕೊಂಡಿದ್ದೇವೆ. ಈ ಸದ್ಯಕ್ಕೆ ಈ ಯಲ್ಲಾಪುರ ತಾಲೂಕು ಕೃಷಿ ಪತ್ತಿನ ಸಹಕಾರಿ ಸಂಘ ಅಂದ್ರೆ PLD ಬ್ಯಾಂಕ್ ಹೇಳಿ, ಅದರಲ್ಲಿ ಭೂ ಅಭಿವೃದ್ಧಿ ಸಾಲವನ್ನು ಮಾಡಿದ್ದೇವೆ. ಅದರ ನಂತರ ಇಲ್ಲಿ ನಮ್ಮ ಕಣ್ಣಿಗಿರಿಲಿ ಆಗಿರುವಂತಹ ನಂದನ ಪ್ರಾಥಮಿಕ ಸಹಕಾರಿ ಸಂಘದಲ್ಲಿ ಕೂಡ ಬೆಳೆ ಸಾಲವನ್ನು ಪಡೆದುಕೊಂಡು ಸರಿಯಾಗಿ ವಿನಿಯೋಗಿಸಿಕೊಂಡು ಸ್ವಲ್ಪ ಅಷ್ಟೇ ಸಾಲದ ಕಂತನ್ನು ತುಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದೇವೆ. ಅಲ್ಲಿ ಸಬ್ಸಿಡಿ ಸಿಗ್ತಾ ನಿಮಗೆ? ಸಬ್ಸಿಡಿ ಅಂದ್ರೆ 0% ಸಾಲ ಸರ್, ಹಾಗೂ PLD ಬ್ಯಾಂಕ್ ಅಲ್ಲಿ 3% ಅಲ್ಲಿ ಸಾಲ ಕೊಡ್ತಾರೆ. ಅದೆಲ್ಲ ಸೌಲಭ್ಯವನ್ನು ಪಡ್ಕೊಂಡ್ರಿ, ಸಾಲ ಮಾಡೋದು ಒಳ್ಳೇದ ರೈತರು? ಸಾಲ ಸರಿಯಾದ ಒಂದು ಕೆಲಸಕ್ಕೆ ಹಾಕಿದ್ರೆ ಏನು ಕಷ್ಟ ಆಗುದಿಲ್ಲ. ನಾವೇನ್ ಮಾಡ್ತೇವೆ, ಕೆಲವಷ್ಟು ಜನ ಸಾಲವನ್ನು ಪೂರ್ತಿ ಯಾವ್ದು ಒಂದು ತೋಟಗಾರಿಕೆ ಹೇಳಿ ತಗೊಂಡಾಗ ಪೂರ್ತಿ ತೋಟಗಾರಿಕೆ ಯೂಸ್ ಮಾಡುದು ಕಡಿಮೆ, ಆ ರೀತಿಯಾದಾಗ ಕಷ್ಟ ಆಗ್ತದೆ. ಮತ್ತು ಈ ವಿಕೋಪ ಇಂಥದ್ದು ಬಂದಾವಾಗ, ಈಗ ಸದ್ಯದಲ್ಲಿ ನಾವು ತೋಟ ಮಾಡ್ಬೇಕಂದ್ರೆ ಈಗ ಡ್ರಿಪ್ ಸ್ಪ್ರಿಂಕರ್ ಯಾವ್ದೋ ಒಂದು ಜೆಟ್ ವ್ಯವಸ್ಥೆ ಮಾಡ್ಬೇಕಾದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಬೆಲೆ ಏರಿಕೆಯ ವಿಷಯದಲ್ಲಿ ಪೈಪ್ಗಳ ಒಂದು 250-300 ಲೆಕ್ಕದಲ್ಲಿ ಪೈಪ್ಗಳು ಸಿಗ್ತಿತ್ತು ಸರ್, ಈಗ ಅದು ಡಬಲ್ ರೇಟ್ 560-600 ಮಟ್ಟ ಮುಟ್ಟದೆ. ಈ ರೀತಿ ಆದಾವಾಗ ರೈತ ದಂಧೆ ಕಷ್ಟ ಆಗ್ತದೆ. ಬಿಟ್ರೆ ನಾವು ಬೆಳೆದಂತ ಬೆಳೆಗೆ ರೊಕ್ಕ ಹಾಕಿದ್ರೆ ಅದು ಇವತ್ತಲ್ಲ ನಾಳೆ ಕೊಡ್ತದೆ. ಕಡೆಗೆ ಸರ್ಕಾರನು ಕೂಡ ಒಂದೇ ಸತಿ ತುಂಬೇಕು ಹೇಳಿ ಯಾವುದೇ ಬ್ಯಾಂಕ್ ಹೇಳುದಿಲ್ಲ, ನಮ್ಗೆ ಕಂತ್ ವಾಯ್ಸ್ ಕೊಡ್ತದೆ. ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ಒಳ್ಳೇದಾಗ್ತದೆ ಅನ್ನೋದು. ಈ ಬೆಲೆ ಏರಿಕೆ ಒಂದು ಬಿಟ್ರೆ ನಮ್ಗೆ ಏನು ಅಷ್ಟೇನು ಸಮಸ್ಯೆ ಕಾಣುವುದಿಲ್ಲ. ಹಾಗಾಗಿ ನಾವು ಬೆಳೆದಂತ ಬೆಳೆಯನ್ನ ನಂಬಿಕೊಂಡು, ಮಳೆಯನ್ನ ನಂಬಿಕೊಂಡು, ಬಿಸಿಲು ನೆಲವನ್ನ ನಂಬಿಕೊಂಡು ಸಾಲ ಮಾಡಿ ಅಭಿವೃದ್ಧಿ ಪಡಿಸಿ ಮತ್ತೆ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂತ ಏರುಪೇರುಗಳನ್ನ ನೋಡಿಕೊಂಡು ಧೈರ್ಯ ಇರುತ್ತ ರೈತರು ತಗೊಂಡು ಸಾಲವನ್ನ ಸಮರ್ಪಕವಾಗಿ ನಾವು ಮರುಪಾವತಿ ಮಾಡಬಹುದು ಅನ್ನುವಂಥದ್ದು. ಅದು ನಮ್ಗೆ ಏನೋ ಹೇಳ್ತಾರಲ್ಲ, ನಮ್ಮ ಅದೃಷ್ಟ ಅನ್ನೋದಕ್ಕಿಂತ ನಾ ಮಾಡಿದಂತ ಬೆಳೆ ಯಾವುದೇ ರೋಗ ರುಜಿನಗಳು ಬರದೆ ಪ್ರಕೃತಿ ವಿಕೋಪಗಳು ಆಗದೆ ಮಾಡಿದಂತ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಕ್ಕಾಗ ಅದು ತಗೊಂಡಂತ ಸಾಲವನ್ನು ಸರಿಯಾದ ರೀತಿಯಲ್ಲಿ ತುಂಬಬಹುದು. ಬಿಟ್ರೆ ಬಹಳ ಕಷ್ಟ ಆಗ್ತದೆ ಸರ್, ಈ ವಿಕೋಪ ಇಂಥದ್ದು ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆ ಆಗುದು ಮಾಡಿದಂತ ಬೆಳೆಗೆ ಆವಾಗ ಕಷ್ಟ ಆಗಿ ಆಗ್ತದೆ. ಈಗ ನಾವು ಕಬ್ಬನ್ನು ಮಾಡ್ತಾ ಇದ್ದೇವೆ ಸರ್, ಕಬ್ಬನ್ನು ಮುಂಚೆ ನಾವು 4 ವರ್ಷದ ಹಿಂದೆ 2,000 ಮಟ್ಟ ಬೆಲ್ಲ ನಮ್ದು ಒಂದು ಡಬ್ಬಿಗೆ ಹೋಗ್ತಿತ್ತು, ಈಗ 1,600-1,700 ಮುಟ್ಟದೆ. ಹಾಗೆ ಹೇಳಿ ಪ್ರತಿಯೊಂದು ಆಳ್ ಇರಬಹುದು, ಡೀಸೆಲ್ ಖರ್ಚು ಇರಬಹುದು, ಪ್ರತಿಯೊಂದು ಆಲೆ ಮನೆ ಖರ್ಚು ಇರಬಹುದು, ಎಲ್ಲವೂ ಹೆಚ್ಚಾಗಿದೆ. ಆದ್ರೆ ಬೆಲ್ಲದ ರೇಟ್ ಮಾತ್ರ ಇಳಿಕೆ ಆಗಿದೆ. ಅವಾಗ ಅದು ನಾವು ಮಾಡಿದಂತ ಬೆಲೆಗೆ ಮತ್ತೆ ಬೆಳೆಗೆ ಸಮತೋಲನ ಕಳೆದುಕೊಳ್ಳುತ್ತದೆ. ಅವಾಗ ನಾವು ತಿಳ್ಕೊಂಡಷ್ಟು ಲಾಭದಾಯಕವಾಗಿ ಕೃಷಿ ಕಬ್ಬಿನ ವಿಷಯದಲ್ಲಿ ಲಾಭದಾಯಕ ಆಗ್ತಾ ಇಲ್ಲ ಮುಂಚಿನಂಗೆ. ಯಾಕೆ ರೇಟ್ ಕಡಿಮೆ ಆಗ್ತಾ ಇದೆ? ಏನು ಗುಣಮಟ್ಟ ಕುಗ್ಗಿದೆಯೋ ಅಥವಾ ಬೇಡಿಕೆನ ಕಡಿಮೆ ಆಗಿದೆಯೋ ಹೇಗೆ? ಬೇಡಿಕೆ ಅನ್ನೋದಕ್ಕಿಂತ ಸರ್, ಈಗ ಹೊರಗಡೆ ಈ ಬಯಲುಸೀಮೆ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಬ್ಬು ಮಾಡ್ತಾರಲ್ಲ, ಅವರು ಸರ್ಕಾರಿ ಗೊಬ್ಬರವನ್ನು ಹಾಕಿ ಬಹಳಷ್ಟು 10 ಎಕರೆ, 15 ಎಕರೆ, 20 ಎಕರೆ ಗಟ್ಟಲೆ ಕಬ್ಬು ಮಾಡ್ತಾರೆ. ಆ ಕಬ್ಬನ್ನು ತಂದು ಆಡಿ ಬೆಲ್ಲ ಮಾಡ್ತಾ ಇದಾರೆ, ಅದು ಅವರಿಗೆ 2,000 ಟನ್ಗೆ ಕಬ್ಬು ಸಿಗ್ತದೆ. ಅದನ್ನು ಅವರು ಹಾಲನ್ನು ತೆಗೆದು ನುರಿಸಿ ಆಲೆ ಮನೆಯಲ್ಲಿ ಬೆಲ್ಲವನ್ನು ಮಾಡ್ತಾ ಇದಾರೆ. ಹಂಗೇಳಿ ಆ ಬೆಲ್ಲ ಅಷ್ಟು ಕ್ವಾಲಿಟಿ ಇರುವುದಿಲ್ಲ ಸರ್, ಯಾಕಂದ್ರೆ ಈಗ ನಮ್ಮ ಬೆಲ್ಲ ಸಾವಯವ ಕೃಷಿ ಪದ್ಧತಿಯಲ್ಲಿ ಆಗಿದ್ದು 2 ವರ್ಷದ ಮಟ್ಟನು ಹಾಳಾಗುವುದಿಲ್ಲ, ಆದ್ರೆ ಅವ್ರದ್ದು ಹಾಳಾಗ್ತದೆ. ಆದ್ರೆ ಈಗ ಜನರಿಗೆ ಏನ್ ಬೇಕಾಗಿದೆ, ಅದು ಕ್ವಾಲಿಟಿ ಅನ್ನೋದಕ್ಕಿಂತ ತಮ್ ಕಡಿಮೆಯಲ್ಲಿ ಇರ್ತದೆ. ಈಗ ನಮ್ದೇ ಬೆಲ್ಲ ಇರ್ಬೋದು ಸರ್, ನಮ್ದು ಬೆಲ್ಲ ಒಂದು 1,700 ರೂಪಾಯಿ ಲೆಕ್ಕ ಹೋಗಿರ್ಬೋದು ಒಂದು 200 ಡಬ್ಬಿ, ಆದ್ರೆ ನಮ್ದು ಒಂದು ಡಬ್ಬಿ ಇಲ್ಲ. ಆದ್ರೆ ಜನ ಏನಂತಾರೆ, ನಿಮ್ ಬೆಲ್ಲ ಚಲೋ ಉಂಟು ಮಾರೆ, ಆದ್ರೆ ಮಾರ್ಕೆಟ್ ಅಲ್ಲಿ 1,600-1,700 ಇದ್ದಾಗ ನಿನ್ಗೆ ಹೆಂಗೆ 2,000 ಕೊಡ್ಲಿಕ್ಕೆ ಆಗ್ತದೆ, ಈ ರೀತಿಯನ್ನು ಪ್ರಶ್ನೆ ಕೇಳ್ತಾರೆ. ಅವಾಗ ನಾವು ಮಾರ್ಕೆಟ್ ಪ್ರಕಾರ ಹೋದವಾಗ ನಮ್ಗೆ ರೇಟ್ ಕಡಿಮೆ ಸಿಗ್ತದೆ, ಆದ್ರೆ ಬೆಲ್ಲ ಉಳಿಯುವುದಿಲ್ಲ. ಆದ್ರೆ ಕೆಲವಷ್ಟು ಜನರು ಇದು ಕ್ವಾಲಿಟಿ ಆಗುದಿಲ್ಲ, ಅವ್ರ ಬೆಲ್ಲ ಈಗಲೂ ಇರ್ತದೆ. ಆದ್ರೆ ಅವಾಗ ನಮ್ಗೆ ಏನಾಗ್ತದೆ, ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಕ್ವಾಲಿಟಿ ಬೆಲ್ಲ ಹಾಗೂ 2 ನಮೂನಿ ಕ್ವಾಲಿಟಿಗಳು ಇರ್ತವೆ ಸರ್. ಆ ರೀತಿ ರೇಟ್ ಅನ್ನು ಮಾಡಿದಾಗ ಸರ್ಕಾರದ ಮಟ್ಟದಲ್ಲಿ ಆದವಾಗ ನಮ್ಗೆ ಏನಾದ್ರು ಬೆನಿಫಿಟ್ ಆಗಬಹುದು, ಬಿಟ್ರೆ ಇಲ್ದಿರೋ ಜನ ಏನ್ ಮಾಡ್ತಾರೆ, ಕಡಿಮೆಯಲ್ಲಿ ಎಲ್ಲಿ ಸಿಗ್ತದೆ ಅಲ್ಲಿ ಓಡ್ತಾರೆ, ಅದು ಜನರ ಮನಸ್ಥಿತಿ. ಅದಕ್ಕಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಆಲೆ ಮನೆ ಮಾಡುದು, ಬೆಲ್ಲ ಮಾಡುದು ಭತ್ತಕ್ಕಿಂತ ಲಾಭದಾಯಕ, ಆದ್ರೆ ಅಡಿಕೆ ಬೆಳೆನೇ ಸೂಕ್ತ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಅಡಿಕೆ ಕಡಿಮೆ ಅಂದ್ರೆ ಒಂದು 25,000 ರೂಪಾಯಿ ಸಿಕ್ಕರು ನಿಮ್ಗೆ ಲಾಭದಾಯಕ. ಸದ್ಯದ ರೇಟ್ ಅಲ್ಲಿ 40,000 ಮೇಲೆ ಉಂಟು ಸರ್, ಒಳ್ಳೇದೇ. ಆದ್ರೂ ಈಗ ನಮ್ಮ ಈ ಮಧ್ಯಮ ವರ್ಗದ ರೈತರಿಗೆ ಏನಾಗ್ತದೆ, ಈಗ ಸದ್ಯದಲ್ಲಿ ಪರಿಸ್ಥಿತಿ ಸುಧಾರಣೆ ಮಾಡಿ ಹೊಸದಾಗಿ ತೋಟ ಹಾಕುವಂತದ್ದೆಲ್ಲ ಮಾಡ್ತಾ ಇದಾರೆ, ಅವರಿಗೆ ಎಷ್ಟು ರೇಟ್ ಆದ್ರೂ ಬೇಕು ಅನಿಸ್ತದೆ. ಆದ್ರೆ 25 ಮೇಲಾದ್ರೆ ಈ ಅಡಿಕೆಯಲ್ಲಿ ಬದುಕಬಹುದು ಸರ್, ರೈತ ಸ್ವಾಭಿಮಾನಿಯಾಗಿ ಬದುಕಬಹುದು ನನ್ನೊಂದು ಭಾವನೆ. ಅಂದ್ರೆ ಆದಾಯದ ಮೂಲಗಳು ಜಾಸ್ತಿ ಆಗ್ಬೇಕು. ಈಗ ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ಮತ್ತೆ ಅದ್ರ ಜೊತೆ ಜೇನು ಸಾಕಾಣಿಕೆ ಮಾಡಬಹುದು, ಒಂದು ಸಣ್ಣ ಪುಟ್ಟ ಏನಾದರೂ ನೀವು ಬಾಡಿಗೆ ಓಡಿಸೋದಾಗಿರ್ಬಹುದು, ಇಂಥ ಗಾಡಿ ಓಡಿಸೋದಾಗಿರ್ಬಹುದು, ಅಥವಾ ಬೇರೆಯವರ ತೋಟವನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನೊಳಗೆ ನಿಮಗೆ ಏನಾದರೂ ಒಂದು ಮಷಿನರಿ ಯೂಸ್ ಮಾಡೋದಾಗಿರ್ಬಹುದು, ಮತ್ತೆ ತರಕಾರಿ ಬೆಳೆಯೋದು, ಕೋಳಿ ಸಾಕಾಣಿಕೆ ಮಾಡೋದು, ಇಂಥವೆಲ್ಲನು ಒಂದಕ್ಕೊಂದು ಪೂರಕವಾಗಿರ್ತವೆ ಮತ್ತು ನಮ್ಮ ಕೈ ಹಿಡಿತಾವೆ. ಆ ಒಂದು ಆದಾಯದ ಮೂಲಗಳು ಹೆಚ್ಚು ಹೆಚ್ಚಾಗುತ್ತೂ ಒಳ್ಳೇದೇ. ಸರ್, ನಾವು ಒಂದೇ ಬೆಳೆಯನ್ನ ನೆಚ್ಕೊಂಡಾಗ ಈ ಮಾರ್ಕೆಟ್ ಅಲ್ಲಿ ಒಂದ್ ಬೆಳೆಗ್ ಒಂದ್ ಸತಿ ರೇಟ್ ಇರುದಿಲ್ಲ, ಅವಾಗ ನಾವೇನ್ ಮಾಡ್ತೇವೆ, ಪೂರ್ತಿ ನಾವು ನೆಲ ಕಚ್ಚಿ ಬಿಡ್ತೇವೆ. ಅದಕ್ಕಾಗಿ ಪರ್ಯಾಯ ಬೆಳೆ ಈಗ ನಾವೇ ಇರುವುದು, ಅಡಿಕೆ, ಈಗ ತೆಂಗು, ಬಾಳೆ, ಕಬ್ಬು, ಭತ್ತ, ಇದ್ರ ಹೊರತಾಗಿ ನಾವು ಹೈನುಗಾರಿಕೆ, ಇದ್ರ ಹೊರತಾಗಿ ನಮ್ದು ಹಿಟ್ಟಿನ ಗಿರಣಿ ಉಂಟು. ಈ ರೀತಿ ಮಾಡಿದಾಗ ಒಂದ್ ಬೆಳೆ ಕೈ ಕೊಟ್ಟರು ಮತ್ತೊಂದ್ರಲ್ಲಿ ನಾವು ಬದುಕಬಹುದು ಅನ್ನೋದಕ್ಕಾಗಿ ನಾವು ನಾಲ್ಕೈದು ಬೆಳೆಗಳಿಗೆ ಅವಲಂಬನೆ ಮಾಡ್ಕೊಂಡಿದ್ದೆ. ಒಂದೇ ಬೆಳೆಗೆ ಸೀಮಿತವಾಗಿದ್ರೆ ಬದುಕಲಿಕ್ಕೆ ಇವತ್ತಿನ ದಿನಮಾನದಲ್ಲಿ ಕಷ್ಟ ಅನ್ನೋದು ನಮ್ದೊಂದು ಭಾವನೆ. ಅದಕ್ಕಾಗಿ ನಾವು ಹಳ್ಳಿಯಲ್ಲಿ ಪೌರ್ಟಿ ಇಲ್ಲ, ಯಾರ್ದಾದ್ರೂ ಒಂದು 2 ಎಕರೆ 3 ಎಕರೆ ಹಿಂಗ್ ಹೊಡಿತೇವೆ, ಈಗ 400 ರೂಪಾಯಿನೋ 450 ರೂಪಾಯಿ ತಾಸಿಗೆ ಬಾಡಿಗೆನೋ ಹೇಳಿ. ಆದ್ರೆ ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಏನಾಗದೆ, ಜನರಿಗೆ ಡೀಸೆಲ್ ರೇಟ್ ಬಹಳ ಏರ್ಬಿಟ್ಟ ಸರ್. ಅವಾಗ ಜನಕ್ಕೆ ನಾವು ಹೇಳದಂತ ರೇಟ್ ಅವ್ರಿಗೆ ಪೂರೈಸುದಿಲ್ಲ, ಅವಾಗ ಅವ್ರಿಗೆ ಅದು ಮೊದಲೇ ಭತ್ತ ಉಡ್ಲಿಕ್ಕೆ ತಗೊಂಡೋಗ್ತೇವೆ ಸರ್. ಭತ್ತ ಅಂತೂ ಲಾಭದಾಯಕ ಕೃಷಿ ಅಲ್ಲ ಈಗ ಸದ್ಯದ ಮಟ್ಟಿಗೆ. ಅದಕ್ಕಾಗಿ ಜನಕ್ಕೆ ಬಹಳ ಕಷ್ಟ ಆಗುತ್ತೆ. ನಮಗೆ ನಾವು ನಮ್ಮ ಲಾಭವನ್ನು ಬಿಟ್ಕೊಡದೆ ನಾವು ಯಾರಿಗೂ ಹುಡ್ ಕೊಡ್ಲಿಕ್ಕೆ ಆಗುದಿಲ್ಲ ಟ್ರಾಕ್ಟರ್. ಆದ್ರೆ ಅವ್ರಿಗೆ ಇದ್ದ ವಿಷಯವನ್ನು ಹೇಳಿದ್ರೆ ಅವ್ರಿಗೆ ವರ್ಕೌಟ್ ಆಗುದಿಲ್ಲ. ಅದಕ್ಕಾಗಿ ಕೃಷಿ, ಭತ್ತ ಕೃಷಿಯಲ್ಲಿ ಎಲ್ಲರೂ ಕೂಡ ಬಹಳ ಕಷ್ಟದಲ್ಲಿ ಇದ್ದಾರೆ. ಅದಕ್ಕಾಗಿ ನಮ್ಮಲ್ಲಂತೂ ಬಹಳ ಜನ ಭತ್ತ ಕೃಷಿಯನ್ನು ಬಿಟ್ಟಿದ್ದಾರೆ. ನಾವು ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟನ್ನು ಮಾಡ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಮ್ಮ ಹೊರಗಿನ ಬಗ್ಗೆ ಜ್ಞಾನ ಅಷ್ಟು ಕಡಿಮೆ ಸರ್. ಆದ್ರೆ ನಮ್ಮಲ್ಲಂತೂ ನಾವು ಮಾಡಿದಂತ ಭತ್ತ ನಮ್ಮೂರಿಗೆ ಸಾಕಾಗುದಿಲ್ಲ ಸರ್. ಈ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಭತ್ತಕ್ಕೆ ಈಗ ಹಾಲಿಗೆ ಸರ್ಕಾರ ಸಹಾಯಧನ ಹೆಂಗ್ ಕೊಡ್ತದೆಯೋ ಅದೇ ರೀತಿ ಭತ್ತ ಮಾಡಿದವರಿಗೆ ಸಹಾಯಧನ ಹೇಳ್ಕೊಟ್ಟಾವಾಗ ಭತ್ತ ಕೃಷಿ ಮಾಡೋರು ಅದ್ರ ಕಡೆ ಮತ್ತೆ ತಿರುಗಿ ನೋಡಬಹುದು ಅನ್ನೋದು ನಮ್ದೊಂದು ಭಾವನೆ. ಹಂಗಾಗಿ ಎಷ್ಟೋ ಜನ ಭತ್ತ ಬೆಳೆಯುವಂತ ಭೂಮಿಯನ್ನ ಹಂಗೆ ಬಿಟ್ಟಿದ್ದಾರೆ, ಉಳುಮೆ ಮಾಡ್ತಾ ಇಲ್ಲ. ಇದು ಹೊರಗಡೆ ಹಾಳು ಬಿಟ್ಟಿದ್ದಾರೆ ಸರ್. ನಮ್ಮಲ್ಲಿ ಕಡಿಮೆ ಹಾಳು ಬಿಟ್ಟಿದ್ದಾರೆ, ಅಪರೂಪ. ಆದ್ರೂ ಈ ಬೇರೆ ಕಬ್ಬು ಮತ್ತೆ ಅಡಿಕೆ ಬೆಳೆಗೆ ಬಗ್ಗಿದ್ದಾರೆ ಸರ್ ಜನ. ಅದೇ ಹಾಳು ಬಿಡ್ಲಿಲ್ಲ. ಹೊರಗಡೆ ನೋಡಿದ್ದೇನೆ ನಾನು, ಕಾರವಾರ ಸೈಡ್ ಇಂದ ಹೋದಾಗೆಲ್ಲ ಸಿಕ್ಕಾಪಟ್ಟೆ ಹಾಳು ಬಿಟ್ಟಿದೆ. ಆ ರೀತಿ ನಮ್ದು ಹಾಳು ಬಿಡ್ಲಿಲ್ಲ, ಅಪರೂಪಕ್ಕೆ ಬಿಟ್ಟಿದ್ದಾರೆ. ಆದ್ರೆ ಇದು ಅದ್ರ ಬದಲಾಗಿ ಕಬ್ಬನ್ನು ಬಹಳ ನೆಚ್ಕೊಂಡು ಜನ ಸುಮಾರು ಜನ ಮಾಡಿದ್ರು, ಬೆಲೆನೂ ಚಲೋ ಬಂತು, ಸುಧಾರಣೆನೂ ಆದ್ರು. ಆದ್ರೆ ಸದ್ಯದ ಈಗ 3 ವರ್ಷದ ಮಟ್ಟಿಗೆ ಬೆಲ್ಲದ ರೇಟ್ ಏರದೇ ಇದ್ದಕ್ಕೆ ಅದರಿಂದ ಕೆಲವಷ್ಟು ಜನ ಬೇಸರ ಆಗಿದ್ದಾರೆ. ಡೀಸೆಲ್ ಬೆಲೆ ಹೆಚ್ಚಾಗಿದ್ದಕ್ಕೆ ನಿಮ್ಗೆ ಕೃಷಿ ಬದುಕಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ? ಸರ್, ಡೀಸೆಲ್ ಪೆಟ್ರೋಲ್ ಏರಿದ್ದಕ್ಕೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಅನಾನುಕೂಲ ಆಗದೆ. ಯಾಕಂದ್ರೆ ಈಗ ಉದಾಹರಣೆ, ಈಗಲೇ ನಾ ಹೇಳಿದೆ, ಒಂದು ತೋಟ 1 ಎಕರೆ ಹಾಕಬೇಕಂದ್ರೆ ಇಂತಿಷ್ಟೊಂದು 30,000 ಪೈಪು, ವಾಲು, ಜಟ್ಟು, ಎಲ್ಲಾ ರೀತಿಯ ವ್ಯವಸ್ಥೆ ಇರ್ತದೆ ನೀರು ತಗೊಂಡೋಗ್ಲಿಕ್ಕೆ. ಈಗ ಪ್ರತಿಯೊಂದು ಐಟಮ್ 250 ಪೈಪ್ 500 ಆಗ್ಬಿಟ್ರೆ ಸರ್, ನಾವು ಮಾಡುವಂತ ಖರ್ಚು ಪ್ರತಿಯೊಂದು ಡಬಲ್ ಆಗ್ಬಿಡ್ತದೆ. ಡಬಲ್ ಆದಾಗ ಅದು ಅನಾನುಕೂಲನೆ ಒಂದು. ಎರಡನೇದಾಗಿ, ನಾವು ಯಾವುದೇ ಒಂದು ರೀತಿ ಈ ನಮ್ಮ ಕೃಷಿ ಉತ್ಪನ್ನಗಳನ್ನು ಸಾಗಾಟ ಮಾಡಬೇಕಾದ್ರೆ ಮೊದಲಿಗಿಂತ ಬಾಡಿಗೆ ಹೆಚ್ಚಾಗ್ತದೆ. ಈ ಟ್ರಾಕ್ಟರ್ ಹುಡ್ಬೇಕಾದ್ರೂ ಮೊದಲಿಗಿಂತ ಹೆಚ್ಚು ಖರ್ಚು ಹೆಚ್ಚಾಗ್ತದೆ. ಈಗ ದಿನನಿತ್ಯದ ಕಿರಾಣಿ ಸಾಮಾನುಗಳು ಹೆಚ್ಚಾದಾಗ ಲೇಬರ್ ಕೇಳುವಂತ ಬರುವಂತ ಕೂಲಿಗಳು ಏನಂತಾರೆ, ನಮ್ ಕೂಲಿ ಸಾಕಾಗುದಿಲ್ಲ, ನೀವು ಹೆಚ್ಚು ಕೊಡ್ರಿ. ನಾವೆಂತ ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ ಇವತ್ತಿನ ದಿನಮಾನದಲ್ಲಿ ಈ ಬೆಲೆ ಏರಿಕೆ ವಿಷಯದಲ್ಲಿ ನಮಗೆ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ತಾವು ಕೂಲಿಯನ್ನು ಹೆಚ್ಚು ಮಾಡಬೇಕು ಅಂತೇವೆ. ನಾವು ಕೂಲಿ ಕೊಟ್ಟಾಗ ನಾವು ಕಷ್ಟದಲ್ಲಿ ಬೀಳ್ತೇವೆ. ಒಂದ್ ರೀತಿ ಇದು ಕೂಲಿಗಾರರು ಮತ್ತೆ ನಾವು ಕೆಲಸ ಮಾಡೋ ರೈತ ಒಂದು ಚೈನ್ ಇದ್ದಂಗೆ ಸರ್. ಅದು ಒಂದು ಕಳ್ಸ್ಕೊಂಡ್ರು ಪೂರ್ತಿ ಚೈನೇ ಕಳ್ಸ್ಕೊಳ್ತದೆ. ಆದ್ರೆ ಒಂದು ಪೂರ್ತಿ ಚೈನ್ ಅನ್ನು ತಗೊಂಡು ಹೋಗ್ಬೇಕಂದ್ರೆ ನಾವು ಕಷ್ಟದಲ್ಲಿ ಬೀಳ್ತೇವೆ. ಅದಕ್ಕಾಗಿ ಈಗ ಅಡಿಗೆ ಎಣ್ಣೆ ತಗೊಳ್ಳಿ ಸರ್, 80 ರೂಪಾಯಿದು 160 ರೂಪಾಯಿ ಆಗದೆ. ಕೂಲಿಕಾರರಿಗೂ ಕಷ್ಟನೇ ಅಲ್ಲ ಸರ್. ಅವ್ರೇನಂತಾರೆ, ಒಂದು ಸಂತೆ ಹೋದ್ರೆ 1,000 ರೂಪಾಯಿ ಎಲ್ಲೂ ಸಾಕಾಗುದಿಲ್ಲ, ಮುಂಚೆ ಆಗ್ತಿತ್ತು. ಅದಕ್ಕಾಗಿ ನೀವು 100 ರೂಪಾಯಿ ಏರ್ಸ್ರಿ, 50 ರೂಪಾಯಿ, ಈಗೆಲ್ಲ ಬೇಡಿಕೆಗಳು ಬರ್ತವೆ. ಅವಾಗ ಕಷ್ಟ ಆಗಿ ಆಗ್ತದೆ ಸರ್. ದುಡಿಯೋರಿಗೂ ಕಷ್ಟ ಆಗಿದೆ. ದುಡಿಯೋರಿಗೂ ಕಷ್ಟ ಆಗದೆ ಸರ್, ನಾವು ನಮ್ದೊಂದೇ ಹೇಳಬಾರ್ದು. ದುಡಿಯೋರಿಗೂ ಕಷ್ಟ ಆಗಿದೆ, ಯಾಕಂದ್ರೆ ಅವ್ರ ನಂಬಕೊಂಡು ಮಕ್ಕಳೆಲ್ಲ ಕುಟುಂಬ ಇರ್ತದಲ್ಲ ಸರ್, ಅವರಿಗೂ ಕಷ್ಟ ಆಗದೆ ನಮಗೂ ಕಷ್ಟ ಆಗದೆ. ಹಾಗಾಗಿ ಈ ಕೃಷಿಯನ್ನ ನಂಬಿಕೊಂಡು ಇಷ್ಟೆಲ್ಲ ಬೇರೆ ಬೇರೆ ಆದಾಯದ ಮೂಲಗಳನ್ನ ಹಾಕೊಂಡು ಬೆಳೀತಾ ಇದ್ದಾರೆ, ಮತ್ತೆ ಇಂತಹ ಸಮಸ್ಯೆಗಳು ಬರ್ತಾ ಇರ್ತಾವ. ಪೆಟ್ರೋಲು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಮತ್ತೆ ಬಾಡಿಗೆ ಹೊಡೆಯಕ್ಕೆ ನಿಮ್ಗೆ ಪೂರೈಸಿಕೆ ಮಾಡ್ಲಿಕ್ಕಾಗಲ್ಲ, ಅವ್ರಿಗೆ ಅಷ್ಟು ಬಾಡಿಗೆ ಕೊಡಕ್ಕಾಗಲ್ಲ. ಹಾಗಾಗಿ ಭೂಮಿ ಉತ್ತುದು ಬಿತ್ತುದು ಬೆಳೆಯುದು ಒಂದ್ ಸ್ವಲ್ಪ ಕಷ್ಟನೇ ಆಗುತ್ತೆ. ಕೃಷಿ ಬದುಕಿನ ಮೇಲೂ ಕೂಡ ಒಂದ್ ಸ್ವಲ್ಪ ಪರಿಣಾಮ ಆಗಿದೆ. ಹಾಗಾಗಿ ಹೇಳ್ತೇವಲ್ಲ, ಈ ಪ್ರತಿಯೊಂದು ಗದ್ದೆ ಹುಡುವರು, ಪ್ರತಿಯೊಂದು ಗೊಬ್ಬರ ರೇಟ್ ಜಾಸ್ತಿ ಆಗಿರಬಹುದು, ಇದೆಲ್ಲ ಆಗಿದ್ದ ಕೆಲವರು ಏನಂತಾರೆ, ಭತ್ತ ಕೃಷಿಯಲ್ಲಿ ಲಾಭದಾಯಕ ಇಲ್ಲ ಅಲ್ಲ, ಅದಕ್ಕಾಗಿ ನಾವು ಬಿಟ್ಟೇ ಬಿಡುವ ಆ ಕೃಷಿನ. ನಮ್ಮಲ್ಲಿ ಅಷ್ಟಾಗಿಲ್ಲ, ಆದ್ರೂ ಕೆಲವಷ್ಟು ಜನ ಗದ್ದೆಯನ್ನ ಹಾಳು ಬಿಟ್ಟಿದ್ದಾರೆ. ಕೆಲವಷ್ಟು ಜನ ಅಂತೂ ಗದ್ದೆ ಮಾಲಕರು ಏನ್ ಮಾಡಿದ್ದಾರೆ, ಫ್ರೀ ಆಗಿ ಮಾಡ್ಕೊಳ್ರಿ ನೀವು ಗದ್ದೆ. ಫ್ರೀ ಆಗಿ ಮಾಡ್ಕೊಳ್ತೀನಿ ಅಂದ್ರೂ ಬರೋರಿಲ್ಲ ಸರ್, ಯಾಕಂದ್ರೆ ನಾವು ನೀವು ಫ್ರೀ ಆಗಿ ಕೊಟ್ಟರು ಕೂಡ ನಾವು ಮಾಡಿದ್ರು ಕೂಡ ಅದು ಲಾಸ್ ಅಂತಾರೆ ಜನ. ಅದಕ್ಕಾಗಿ ಆ ಕೃಷಿಯತ್ತ ಜನ ಪೇಟೆಗೆ ವಲಸೆ ಹೋಗುವಂತ ಜನ ಕೆಲವಷ್ಟು ಜನ ಇದ್ದಾರೆ. ಈ ಒಕ್ಕಾರಿ ಅಂದ್ರೆ APMC ಕೆಲ್ಸಕ್ಕೆ ಇರಬಹುದು, ಬೇರೆ ಬೇರೆ ರೀತಿ ಕೆಲ್ಸಕ್ಕೆ ಹೋಗ್ತಾರೆ ಬಿಟ್ರೆ ಗದ್ದೆ ಅಂದ ಕೂಡಲೇ ಕೆಲವು ಜನಕ್ಕೆ ಇನ್ ಮುಂದೆ ಒಂದು 4-5 ವರ್ಷದ ನಂತರ ಭತ್ತ ಕೃಷಿ ಅನ್ನೋದು ನಮ್ಮ ಇಲ್ಲಿ ಜನಕ್ಕೆ ಗೊತ್ತೇ ಆಗುದಿಲ್ಲ ಏನೋ ಅನಿಸ್ತದೆ. ಎಲ್ಲರೂ ಅದರಿಂದ ವಿಮುಖರಾಗಿ ಹೋಗ್ತಾ ಇದ್ದಾರೆ. ಪೇಟೆಯಲ್ಲಿ ಬೇಕಾದ್ರೆ ದುಡಿತೇನೆ ಅಂತಾರೆ, ಆದ್ರೆ ಕೃಷಿ ಬ್ಯಾಡ್ ಹೇಳಿ, ಯಾಕಂದ್ರೆ ಲಾಸ್ ಆಗ್ತದಲ್ಲ ಸರ್. ಅದಕ್ಕೊಂದೇ ಸರಿಯಾದ ಬೆಂಬಲ ಬೆಲೆ ಸಿಕ್ಕು, ನಿಮ್ಗೆ ಏನಾದ್ರು ಉತ್ತೇಜನ ಸಿಕ್ತಂದ್ರೆ? ಉತ್ತೇಜನ ಸಿಕ್ತಂದ್ರೆ ಸರ್, 100ಕ್ಕೆ 100 ಮತ್ತೆ ಜನ ಕೃಷಿ ಬಗ್ಗೆ ಹೋಗಿ ಒಲವು ತೋರಿಸ್ತಾರೆ, ಆಗ ಅಭಿವೃದ್ಧಿ ಆಗಿ ಆಗ್ತದೆ ಸರ್. ನಾಗರಾಜ್, ನಿಮ್ಮ ಮುಂದಿನ ಯೋಜನೆಗಳು ಏನು? ಒಬ್ಬ ಯುವಕರಾಗಿ ಬೇರೆ ಬೇರೆ ರೀತಿಯಾಗಿ ವಿಭಿನ್ನವಾಗಿ ವಿಚಾರ ಮಾಡ್ತೀರಿ ಸರ್, ನಮ್ಮ ಮುಂದಿನ ಯೋಜನೆ ಅಂದ್ರೆ ನಮ್ಗೆ ಇಷ್ಟೆಲ್ಲ ನಾವು ಕೃಷಿ ಬಗ್ಗೆ ಕೆಲವಷ್ಟು ಅನಾನುಕೂಲನ ಹೇಳಿದೇನೆ ಬಿಟ್ರೆ ಕೆಲವಷ್ಟು ತೃಪ್ತಿಕೇನು ಉಂಟು. ಯಾಕಂದ್ರೆ ನಮ್ಗೆ ನಾವೇ ರಾಜ. ಈ ರೈತ ದಂಧೆಯಲ್ಲಿ ನಮ್ಗೆ ಯಾರೋ ಬಾಸ್, ಅವ್ರು ಇವತ್ತು ಯಾಕೆ ಬರಲಿಲ್ಲ, ನಾಳೆ ಯಾಕೆ ಬರಲಿಲ್ಲ, ಇಷ್ಟೊತ್ತು, ಆ ರೀತಿ ಯಾವುದೇ ಒಂದು ಒತ್ತಡಗಳು ಇರುವುದಿಲ್ಲ. ನಮ್ಮ ಹೊಲದಲ್ಲಿ ನಾವು ನಮ್ದೊಂದು ಜಾಬ್ ಅಂತ ಹೇಳಿ, ಉದ್ಯೋಗ ಅಂತ ಹೇಳಿ ನಿಷ್ಠೆಯಿಂದ ದುಡಿದಿದ್ದಾದ್ರೆ ಇದರಲ್ಲಿ ತೃಪ್ತಿ ಇದ್ದೇ ಇದೆ ಸರ್. ತೃಪ್ತಿಕರವಾಗಿ ಜೀವನ ಮಾಡಬಹುದು, ಟೆನ್ಷನ್ ಇರಲ್ಲ ಅಂತ. ನಮ್ಗೆ ಈಗ ಯಾವುದೇ ಒಂದು ಜಾಬ್ ಇದ್ರು ಸರ್, ಈ ಬಾಸ್ ಇರಬಹುದು, ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ತೀವಿ, ಇಲ್ಲಿ ನಾವೇ ಬಾಸ್. ಏನೋ ಕಷ್ಟ ಬಂದ್ರೆ ಬೇಜಾರಾಗ್ತದೆ. ಈ ಕೃಷಿ ಹೆಂಗುಂಟು ಸರ್, ಪ್ರಾರಂಭದಲ್ಲಿ ಹಣದ ಆರ್ಥಿಕ ಸಮಸ್ಯೆ ಬರ್ತದೆ ಬಿಟ್ರೆ, ನಾವು ಆರ್ಥಿಕವಾಗಿ ಗೆದ್ರೆ ಕಡೆಗೆ ಮುಂದೆ ಅದು ಕೃಷಿ ನಮ್ಮನ್ನ ಎಲ್ಲೂ ಬಿಡುವುದಿಲ್ಲ ಹೇಳಿ. ಒಟ್ಟಾರೆ ಕೃಷಿ ಬಗ್ಗೆ ನಿಮ್ಮಂತ ಯುವಕರು ಈ ಊರಲ್ಲಿ ಏನ್ ಹೇಳ್ತಾರೆ, ಇದರಲ್ಲಿ ಏನಾದ್ರೂ ಸಾಧನೆ ಮಾಡೋಣಂತಾರೋ, ಅಥವಾ ಬೇರೆ ಕಡೆ ದುಡಿಯಕ್ ಹೋಗೋಣ, ಅಥವಾ ಬೇರೆ ನೌಕರಿ ಸೇರೋಣ, ಬೇರೆ ಉದ್ಯೋಗ ಮಾಡೋಣ, ಹಂಗೇನ್ ಅನ್ಸುತ್ತೆ? ಕೃಷಿ ಬಗ್ಗೆ ಸರ್ ಸ್ವಲ್ಪ ಮನೆ ಕಡೆ ಅನುಕೂಲ ಆರ್ಥಿಕವಾಗಿ ಚಂದಿದ್ದವ್ರು ಏನಂತಾರೆ, ನಾವು ಮತ್ತು ಸ್ವಲ್ಪ ಮಾಡ್ಬೇಕು ಅಂತಾರೆ. ಆದ್ರೆ ಈ ಸ್ವಲ್ಪ ಅನಾನುಕೂಲ ಇದ್ದವರು ಕೃಷಿ ಬಗ್ಗೆ ಕೃಷಿ ಕಡೆ ಒಲವು ಮಾಡೋದು ಬಹಳ ಕಷ್ಟ ಸರ್. ಬೇರೆ ಬೇರೆ ಉದ್ಯೋಗವನ್ನು ಅರಿಸಲಿಕ್ಕೆ ನೋಡ್ತಾರೆ ಬಿಟ್ರೆ ಕೃಷಿ ಬಗ್ಗೆ ಅಷ್ಟಾಗಿ ಆಸಕ್ತಿ ತೋರಿಸುದಿಲ್ಲ. ಕೆಲವಷ್ಟು ಜನ ಆಸಕ್ತಿ ತೋರಿಸ್ತಾರೆ, ಆದ್ರೆ ಸರ್ವೇ ಸಾಮಾನ್ಯನ ಲೆಕ್ಕ ಹಾಕಿದಾಗ ಅವರು ಖಾಲಿ ಆಸಕ್ತಿ ತೋರಿಸೋರು 30%, 70% ಬೇರೆ ಕಡೆ ಆಕರ್ಷಣೆ ಹೆಚ್ಚಾಗ್ತದೆ. ಇಲ್ಲೇ ಕೈ ತುಂಬಾ ಸಂಬಳ ಸಿಗುತ್ತೆ, ಕೂಲಿ ಸಿಗುತ್ತೆ ಅಂತ ಅಂದಾಗ ಬೇರೆ ಕಡೆ ಯಾಕೆ ಹೋಗ್ತಾರೆ ದುಡಿಯಕಂತ? ಈ ಕೆಲವರಿಗೆ ಏನಾಗುತ್ತೆ ಸರ್, ಈಗ 500 ರೂಪಾಯಿ ಸಂಬಳ ಆದ್ರೂ ಡೇಲಿ ಹೊರಗಡೆ ಹೋದ್ರೇನೆ ಏನೋ ಒಂದು ಸ್ವಲ್ಪ ಗೌರವ ಸಿಗ್ತದೆ ಅನ್ನೋದು ಏನ್ ಹೇಳ ಗೊತ್ತಿಲ್ಲ. ಕೃಷಿಯಲ್ಲಿ ಇವತ್ತಿನ ಯುವಕರಂತೂ ನನ್ನ ಪ್ರಕಾರ 30 ವರ್ಷದ ಒಳಗಿನ ಯುವಕರು ದುಡಿಯುದು ಸ್ವಲ್ಪ ಕಡಿಮೆನೆ ಸರ್, ಹೊರಗಡೆನೆ ದುಡಿಲಿಕ್ಕೆ ಆಸಕ್ತಿ ಮಾಡ್ತಾರೆ. ಇಲ್ಲಿಕ್ಕಿಂತ ಕಡಿಮೆ ಸಂಬಳ ಅಥವಾ ಇಷ್ಟೇ ಸಂಬಳ ಸಿಕ್ಕರು ಹೊರಗಡೆನೆ ಹೋಗಬೇಕು. ಹೌದು, ಅದೇ ಒಂದ್ ರೀತಿ ಗೌರವ ಸಿಗ್ತದೆ ಅನ್ನೋದು ಅಥವಾ ಈ ಪೇಟೆ ಕಡೆ ಇದ್ರೆ ಒಳ್ಳೇದು ಅನ್ನೋದು ಭಾವನೆ ಏನೋ ಗೊತ್ತಿಲ್ಲ. ಆದ್ರೆ 25 ವರ್ಷದ ಕೆಳಗಿನವರಂತೂ ಬಹಳ ಅಪರೂಪ ಸರ್ ದುಡಿಯುದು ಕೃಷಿ ಬಗ್ಗೆ, ಹೊರಗಡೆನೆ ಒಲವು ಹೆಚ್ಚು ತೋರಿಸ್ತಾರೆ. ಅಂದ್ರೆ ಕೃಷಿ ಸ್ವಲ್ಪ ಶ್ರಮವನ್ನು ಬಯಸುತ್ತೆ, ಅಲ್ಲಿ ಬೆವರನ್ನು ಸುರಿಸಬೇಕಾಗತ್ತೆ, ಬಗ್ಗಿ ದುಡಿಬೇಕಾಗತ್ತೆ, ಮತ್ತೆ ಭಾರವಾದದ್ದನ್ನ ಎತ್ತಿಡಬೇಕಾಗತ್ತೆ, ಮತ್ತೆ ಎಷ್ಟೋ ಸರಿ ಸಣ್ಣ ಸಣ್ಣ ಕೆಲಸಗಳು ಅವ್ರಿಗೆ ಬೋರ್ ಅನ್ಸುತ್ತೆ, ಇಂಥವೆಲ್ಲನೂ ಇರ್ತಾವಂತೆ. ಮತ್ತೆ ಕೃಷಿಯಲ್ಲಿ ಏನಾಗ್ತದೆ ಸರ್, ನಾವು ಈಗ ನಮ್ದೇ ಹೊಲ ಇದ್ರೆ ಯುವಕರಿಗೆ ದುಡಿಲಿಕ್ಕೆ ಯಾಕೆ ಹಿಂಜರಿಕೆ ಅಂದ್ರೆ, ಇವತ್ತೇ ಯಾವುದು ಅದರಲ್ಲಿ ಸಿಗುದಿಲ್ಲ. ಈಗ ಹೊರಗಡೆ ನಾವು ಹೋದ್ರೆ ಇವತ್ತು ದುಡ್ರೆ ಇವತ್ತು 500 ರೂಪಾಯಿ ಸಂಜೆ ಸಿಗ್ತದೆ, ಕೃಷಿ ಅದನ್ನು ಕೊಡುದಿಲ್ಲ. ನಾವೊಂದು 4-5 ವರ್ಷ ಕಷ್ಟಪಟ್ಟು ದುಡ್ರೆ ಕಡೆ ನಂತರ ನಮ್ಗೆ ನಿರಂತರವಾಗಿ ಅದು ಸಾಕಿ ಸಲ್ಲುತ್ತದೆ. ಮನೆಯಲ್ಲಿ ಎಲ್ಲರೂ ಸಹಕಾರ ಪ್ರೀತಿ ಇದೆ ಕೃಷಿಯಲ್ಲಿ, ಯಾಕಂದ್ರೆ ನಾವು ಅದರಲ್ಲೇ ಬದುಕಬೇಕಲ್ಲ ಸರ್. ನಮ್ದು ಇದೇ ಪ್ರಪಂಚ ಆಗಿದ್ದಕ್ಕೆ ಎಲ್ರೂ ಕೂಡ ಜೊತೆಗೂಡಿ ಕೃಷಿ ಮಾಡಿಕೊಂಡು ಇದರಲ್ಲೇ ಸ್ವಲ್ಪ ತೃಪ್ತಿಕರ ಜೀವನವನ್ನು ಮತ್ತೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ ಉಂಟು. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಹೇಳಿ, ಇಲ್ದ್ರೆ ಇನ್ನು ಆಸೆ ಆಕಾಂಕ್ಷೆಗಳು ಬಹಳ ಇದ್ದಾವೆ. ಅದಕ್ಕಾಗಿ ಇದ್ದಿದ್ರಲ್ಲೇ ಸ್ವಲ್ಪ ಅಭಿವೃದ್ಧಿಯನ್ನು ಪಡಿಸ್ತಾ ಜೀವನದಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಮಸ್ತೆ ನಾಗರಾಜ್. ನಮಸ್ಕಾರ. ಸಮಗ್ರ ಕೃಷಿಯ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡವರು ಯಲ್ಲಾಪುರದ ನಾಗರಾಜ್ ಎಸ್ ಕೈಟ್ಕರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ. ಜಿನ್ಹೆ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹಿ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ ಕರೇ ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಸಾವಯವ ಕೃಷಿ ಪದ್ಧತಿಯಲ್ಲಿ ತೋಟಗಾರಿಕೆ ಈ ಕುರಿತು ಮಲ್ಲಾಪುರದ ರಮಾಕಾಂತ ಶುಕ್ರಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರಮಾಕಾಂತ. ನಮಸ್ಕಾರ ಸರ್.

ಒಲವಿನ ಬಳಿಯೂ ಚಲುವಾದ ಸಿರಿಯೂ ಬಂದಾಳೆ ಹರಿನಿರುವ ಮಂಟಪಕ್ಕೆ. ಮುಂದೆ ವರನಿಗೆ ಅರಿಶಿಣ ಹಚ್ಚುವ ಹಾಡು. ಅರಿಶಿನ ಕುಂಕುಮವ ದೇವಾ ಕೈಯಲ್ಲಿ ಹಿಡಿದು ಪಿಡಿದೆ, ಅರಿಶಿನ ಕುಂಕುಮವ ದೇವಾ ಕೈಯಲ್ಲಿ ಹಿಡಿದು ಪಿಡಿದೆ, ತಂದೆ ತಾಯರ ಮರೆತು ದೇವಾ ಬಂಧು ಬಳಗನು ಮರೆತು, ತಂದೆ ತಾಯರ ಮರೆತು ದೇವಾ ಬಂಧು ಬಳಗನ ಮರೆತು, ಅರಿಶಿನ ಕುಂಕುಮವ ದೇವಾ ಕೈಯಲ್ಲಿ ಹಿಡಿದು ಪಿಡಿದೆ, ಅರಿಶಿನ ಕುಂಕುಮವ ದೇವಾ ಕೈಯಲ್ಲಿ ಹಿಡಿದು ಪಿಡಿದೆ, ಅಣ್ಣ ತಮ್ಮರ ಮರೆತು ದೇವಾ ಬಂಧು ಬಳಗನೆ ಮರೆತು, ಅಣ್ಣ ತಮ್ಮರ ಮರೆತು ದೇವಾ ಬಂಧು ಬಳಗನೆ ಮರೆತು, ಅರಿಶಿನ ಕುಂಕುಮವ ದೇವಾ ಕೈಯಲ್ಲಿ ಹಿಡಿದು ಪಿಡಿದೆ, ಅರಿಶಿನ ಕುಂಕುಮವ ದೇವಾ ಕೈಯಲ್ಲಿ ಹಿಡಿದು ಪಿಡಿದೆ, ಅಕ್ಕ ತಂಗ್ಯರ ಮರೆತು ದೇವಾ ಬದಿಯ ಬಳಿಗೆ ಸೇರಿ, ಅಕ್ಕ ತಂಗ್ಯರ ಮರೆತು ದೇವಾ ಪತಿಯ ಬಳಿಗೆ ಸೇರಿ, ಅರಿಶಿನ ಕುಂಕುಮವ ದೇವಾ ಕೈಯಲ್ಲಿ ಹಿಡಿದು ಪಿಡಿದೆ, ಅರಿಶಿನ ಕುಂಕುಮವ ದೇವಾ ಕೈಯಲ್ಲಿ ಹಿಡಿದು ಪಿಡಿದೆ. ಮುಂದೆ ಕೇಳಿ ಹೆಣ್ಣನ್ನು ಒಪ್ಪಿಸಿಕೊಡುವ ಹಾಡು. ಸಲಹೀರಣ್ಣ ಇಂದಿನಿಂದ ನಿಮ್ಮ ಬಳಿಗೆ ಬಂದಿದೆ ನಾನು, ಸಲಹೀರಣ್ಣ ಇಂದಿನಿಂದ ನಿಮ್ಮ ಬಳಿಗೆ ಬಂದಿದೆ ನಾನು, ಅಗಲಾರದೆ ಅಗಲಿ ಬಂದಿದೆ, ಅಗಲಾರದೆ ಅಗಲಿ ಬಂದಿದೆ, ಅಂದು ಅಗಲಾರದೆ ಇಂದು ಪಾಡಿಯನ್ನು, ಸಲಹೀರಣ್ಣ ಇಂದಿನಿಂದ ನಿಮ್ಮ ಬಳಿಗೆ ಬಂದಿದೆ ನಾನು, ಮನೆಯಲ್ಲೆಲ್ಲ ನಾನು ತಿಳಿಯೇ, ಮನೆಯ ಕೆಲಸ ನಾನು ತಿಳಿಯೇ, ಮನೆಯ ಜನರ ಮೊದಲು ತಿಳಿಯೇ, ಮನೆಯ ಜನರ ಮೊದಲು ತಿಳಿಯೇ, ಎಲ್ಲ ಹೇಳಿ ತಾಪಿದಲ್ಲಿ, ಎಲ್ಲ ಹೇಳಿ ತಾಪಿದಲ್ಲಿ, ಕ್ಷಮಿಸಿ ಎಂದೆಂದಿಗೂ, ಕ್ಷಮಿಸಿ ಎಂದೆಂದಿಗೂ, ಸಲಹೀರಣ್ಣ ಇಂದಿನಿಂದ ನಿಮ್ಮ ಬಳಿಗೆ ಬಂದಿದೆ ನಾನು, ನಿಮ್ಮ ಬಳಿಗೆ ಬಂದಿದೆ ನಾನು. ಈಗ ಕೊನೆಯಲ್ಲಿ ವಧು ಗಂಡನ ಮನೆಯನ್ನು ಪ್ರವೇಶಿಸಿದ ಅನಂತರ ಹಾಡುವ ಹಾಡು. ಇನ್ನೇನು ಆನಂದ ಬೇಕಾಗಿದೆ, ಪತಿಪಾದ ಶ್ರೀ ಪೂಜೆ ನಾ ಮಾಡುವೆ, ಇನ್ನೇನು ಆನಂದ ಬೇಕಾಗಿದೆ, ಪತಿಪಾದ ಶ್ರೀ ಪೂಜೆ ನಾ ಮಾಡುವೆ, ಪತಿಯೇ ಸರಿಯಾಗಿ ಬಂದೆನು ನನ್ನ ಮನದಲ್ಲಿ ನಾ ತಿಳಿಯೇನು, ಪತಿಗೆ ಸರಿಯಾಗಿ ನಾ ಬಂದೆನು ನನ್ನ ಮನದಲ್ಲಿ ನಾ ತಿಳಿಯೇನು, ಇನ್ನೇನು ಆನಂದ ಬೇಕಾಗಿದೆ, ಪ್ರತಿಪಾದ ಶ್ರೀ ಪೂಜೆ ನಾ ಮಾಡಿವೆ. ಇನ್ನೇನು ಆನಂದ ಬೇಕಾಗಿದೆ, ಪ್ರತಿಪಾದ ಶ್ರೀ ಪೂಜೆ ನಾ ಮಾಡುವೆ. ಬಾರಮ್ಮ ಮಂದಿರಕ್ಕೆ ಪತಿಯರ ಬಾರಮ್ಮ ನಂದಿ